ಆಭರಣಗಳು ಅದೃಷ್ಟದ ಸ್ವರೂಪ. ಆಭರಣ ಜ್ಯುವೆಲ್ಲರ್ಸ್, ನಿಮ್ಮ ಸಂಭ್ರಮಕ್ಕೆ ನಮ್ಮ ಅಪ್ಪಟ ಚಿನ್ನಾಭರಣಗಳು, ನಿಮ್ಮ ಸೌಂದರ್ಯಕ್ಕೆ ನಮ್ಮ ಮೌಲ್ಯಾಧಾರಿತ ವಜ್ರಾಭರಣಗಳು, ನಿಮ್ಮ ಮನೆ ತುಂಬಲು ನಮ್ಮ ಅಪೂರ್ವ ಬೆಳ್ಳಿಯ ಸಾಮಗ್ರಿಗಳು, ನಿಮ್ಮ ಸಕಲ ಅಭೀಷ್ಟ ಸಿದ್ಧಿಗಾಗಿ ನಮ್ಮ ಕರಕುಶಲ ಚಿನ್ನಾಭರಣಗಳು. ಬನ್ನಿ ಆಭರಣ ಜ್ಯುವೆಲ್ಲರ್ಸ್ ನಲ್ಲಿ ಚಿನ್ನಾಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಆಭರಣ ಜ್ಯುವೆಲ್ಲರ್ಸ್, ಸಾಗರ ತೀರ್ಥಹಳ್ಳಿ, ಶಿವಮೊಗ್ಗ, ಚಿಕ್ಕಮಗಳೂರು. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. # ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆ ಕರ್ತಿಕೆರೆ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಟರಾಜ್ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ಅಡಿಕೆ ಕೃಷಿ, ಮೆಣಸಿನಕಾಯಿಯನ್ನು ಬೆಳೆದು ಬಟಾಣಿ ಹಾಗೂ ಬೀಟ್ರೂಟ್ ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ, ತರಕಾರಿ ಬೆಳೆಗಳನ್ನು. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಟರಾಜ್ ಅವರೇ. ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷದಿಂದ ತಾವು ಈ ಕೃಷಿ ಮಾಡ್ತಾ ಇದ್ದೀರಾ? ನಾವೊಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಈ ಕೃಷಿ ಮಾಡಲಿಕ್ಕೆ ಆಸಕ್ತಿ ಹೇಗೆ ಬಂತು ತಮಗೆ? ಸರ್, ನಾವು ಓದು ಮುಗಿಸಿದ್ಮೇಲೆ ನಾವು ಕೃಷಿನೇ ನಂಬ್ಕೊಂಡಿದ್ದೀವಿ, ಕೃಷಿನೇ ನಮ್ಮದು ಜೀವನ. ಹಂಗಾಗಿ ನಾವು ಜಮೀನೇ ಮಾಡಬೇಕಾಯ್ತು. ಜಮೀನು ಮಾಡ್ಕೊಂಡು ತರಕಾರಿ ಬೆಳಿತೀವಿ. ತರಕಾರಿ ಅಂದರೆ ಒಂದು 1/2 ಎಕರೆಗೆ ತೋಟ ಮಾಡಿದ್ದೀವಿ, ಅಡಿಕೆ ತೋಟ. ಇನ್ನೊಂದು 1/2 ಎಲ್ಲ ನಮ್ಮವು ಸ್ವಲ್ಪ ಭೂಮಿ, 1/2 ಎಕರೆ. ಇನ್ನೊಂದು 1/2 ಎಕರೆಗೆ ಮೆಣಸಿನ ಗಿಡ ಹಾಕಿದ್ದೀವಿ. ಇನ್ನೊಂದು 1/2 ಎಕರೆಗೆ ಬೀಟ್ರೂಟ್ ಹಾಕಿದ್ದೀವಿ. ಇನ್ನೊಂದು 1/2 ಎಕರೆಗೆ ಬಟಾಣಿ ಹಾಕಿದ್ದೀವಿ. ಈ ಥರ ತುಂಡು ಭೂಮಿ ನಮ್ಮವು. ಅದಕ್ಕೆ ಒಂದೊಂದು ಭೂಮಿಗೂ ಒಂದೊಂದು ಥರ ಪೈರು ಮಾಡ್ಕೊತೀವಿ. ಅದು ತರಕಾರಿನೇ. ಈಗ ನೀರಾವರಿ ಇರೋದಕ್ಕೆ ತರಕಾರಿ ಮಾಡ್ತೀವಿ. ಇನ್ನು ಕೆಲವು ನೀರಾವರಿ ಇಲ್ಲದಿದ್ದಕ್ಕೆ ರಾಗಿ, ಜೋಳ ಮಾಡ್ತೀವಿ. ಹಿಂಗಾಗಿ ನಾವು ಖುಷ್ಕಿ ಬೇರೆ, ತರಿ ಬೇರೆ ಅಂತ. ತರಿ ಜಮೀನುಗಳು ನೀರಾಯಿ ಬೆಳೆ, ಖುಷ್ಕಿ ಎಲ್ಲ ಹೊಲಗಳು. ಅವರಲ್ಲಿ ನಾವು ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ. ಸರ್, ಆಸಕ್ತಿ ಹೇಗೆ ಬಂತು ತಮಗೆ? ಸರ್, ತರಕಾರಿ ಮಾಡ್ತಾ ಇದ್ವಿ. ಮಾಡ್ತಾ ಇದ್ದಾಗ ಸುಮಾರು ಖರ್ಚು ಜಾಸ್ತಿ ಬರೋದು ಸರ್. ನಾವು ಹಾಕಿದಂಥ ಬಂಡವಾಳಕ್ಕಿಂತ ಜಾಸ್ತಿ ಖರ್ಚು ಬಂದ್ಬಿಡ್ತು. ಬೆಳೆದಂಥ ತರಕಾರಿ ಮಾರ್ಕೆಟಿಂಗ್ ಇಲ್ಲ ಸರ್. ಹಂಗಾಗಿ ನಾವು ಸ್ವಲ್ಪ ನೀರಾವರಿ ಇರೋದಕ್ಕೆ ತರಿ ಜಮೀನಿಗೆ ಅಡಿಕೆ ಹಾಕೊಂಡು ಅವಾಗ ಅಡಿಕೆಲಿ ಚೆನ್ನಾಗಿ ನಮಗೆ ಪ್ರಾಫಿಟ್ ಕಾಣ್ತು. ಹಂಗಾಗಿ ನೀರಾವರಿ ಇರೋದಕ್ಕೆಲ್ಲ ಈಗ ಮತ್ತೆ ಇನ್ನೊಂದು 1/2 ಎಕರೆಗೆ ಅಡಿಕೆ ಹಾಕಿದ್ದೀವಿ. ತರಕಾರಿದು ಖರ್ಚು ಜಾಸ್ತಿ ಬರುತ್ತೆ. ಈ ತೋಟಗಾರಿಕೆ ಇವೆಲ್ಲ ಖರ್ಚು ಕಡಿಮೆ. ಹಂಗಾಗಿ ನಾವು ತೋಟಗಾರಿಕೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಈಗ ಸ್ವಲ್ಪ ಉಳಿದಿರೋ ಜಮೀನಲ್ಲಿ ತರಕಾರಿ ಬೆಳೀತಾ ಇದ್ದೀವಿ ಸರ್. ಅಡಿಕೆ ಎಷ್ಟೆಕರೆ ಹಾಕಿದ್ರಿ? ಅಡಿಕೆ ಒಂದು 1/2 ಎಕರೆಗೆ ಹಾಕಿದ್ದೀವಿ. ಅದು ಒಂದು 1/2 ಎಕರೆ 300 ಗಿಡ ಹಿಡಿದಿದೆ. ನಮಗೆ 1/2 ಎಕರೆಗೆ 2 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ. ದಾಯ ಎಷ್ಟೆಷ್ಟು ಇಟ್ಟಿದ್ದೀರಾ? 8 ಹಾಕಿದ್ದೀವಿ. ಅದು ಚೆನ್ನಾಗಿ ಫಸಲು ಬಂದಿದೆ. ಚೆನ್ನಾಗಿಲ್ಲ, ಹಾಕಿಲೆ 15 ಆಯಿತು. ಒಂದು 10 ಸ್ಟಾರ್ಟ್ ಆಗಿತ್ತು. ಒಂದು 5 ನಮ್ಮ 2 ಲಕ್ಷ ರೂಪಾಯಿ ಹಿಂಗೆ ಚೇಣಿ ಹೋಗ್ತಾ ಇದೆ. ಅಂದ ತೋಟಗಾರಿಕೆನೆ ಪರವಾಗಿಲ್ಲ ಅಂತ ನಮಗೆ ಇದಾಗಿದೆ ಸರ್. ಅಂದ್ರೆ ಯಾವ್ದು ಗೋಟ್, ಯಾವ ಊರಿನ ಗೋಟು? ನೀವೇ ಲೋಕಲ್ ತಂದಿದ್ದು ಅಥವಾ ಬೇರೆ ಕಡೆ ತರಿಸಿದ್ದು? ನಾವು ಇಲ್ಲಿ ಸಕರಾಪಟ್ಟಣ ಅಂತ ಅಲ್ಲಿಂದ ತಗೊಂಡು ಸಸಿಗಳನ್ನ ಹಾಕಿದ್ವಿ. ಚೆನ್ನಾಗಿದೆ ಫಸಲು, ಒಳ್ಳೆ ಇಳುವರಿನೂ ಇದೆ, ಚೆನ್ನಾಗಿದೆ. ಹಂಗಾಗಿ ಪರವಾಗಿಲ್ಲ ಸರ್. ನಮಗೆ ತೋಟಗಾರಿಕೆನೆ ಈಗ ಉತ್ಪನ್ನ ಸ್ಥಿತಿ ಇದೆ. ತರಕಾರಿಲಿ ಖರ್ಚು ಜಾಸ್ತಿ, ಆಮೇಲೆ ಮಳೆ ಬಂದ್ರೆ ಹೋಗ್ಬಿಡುತ್ತೆ. ಇದು ತೋಟಗಾರಿಕೆ ಅಂದ್ರೆ ಅದು 1 ಇಲ್ದೇ ಇದ್ರು ಇನ್ ಮುಂದಿನಾರು ಬರುತ್ತೆ ಅಂತ. ಈ 2 ವರ್ಷ ಬರಗಾಲ ಬಂತು. ಆ ಟೈಮಲ್ಲಿ ನಮಗೆ ಫಸ್ಲು ಇಲ್ದೇ ಇದ್ರು ಮರ ಇದ್ದು, ಇವಾಗ ಅದೇ ಮರ ಮತ್ತೆ ಚೇತರಿಸ್ಕೊಂಡು ಈಗ ಒಳ್ಳೆ ಇಳುವರಿ ಕೊಡ್ತಾ ಇದ್ದಾರೆ ಸರ್. ಈ ನೀವು ಭೂಮಿನ ಯಾವ ರೀತಿ ಹದಗೊಳಿಸ್ಕೊಂಡಿರಿ ತಾವು ಈ ಅಡಿಕೆ ನೆಡೋಕ್ಕಿಂತ ಮುಂಚಿತವಾಗಿ? ಮುಂಚಿತವಾಗಿ ಎಲ್ಲ ಒಂದು ಲೆವೆಲಿಂಗ್ ಮಟ್ಟ ಮಾಡ್ಕೊಂಡ್ಬಿಟ್ಟು ದಾಯ ಮಾಡ್ಕೊಂಡು ಅದಕ್ಕೆ ಗುಂಡಿ ಮಾಡ್ಕೊಂಡು ಅದನ್ನು ಸಸಿ ತಗೊಂಬಂದ್ವಿ. ಸಸಿ ನೋಟ್ವಿ, ಗುಂಡಿ ಒರೆಸ್ಬಿಟ್ಟು ದಾಯ ಮಾಡ್ಕೊಂಡ್ರು. ದಾಯ ಮಾಡ್ಕೊಂಡು ಅದಕ್ಕೆ ಕರೆಕ್ಟಾಗಿ ಫಿಟ್ಟಾಗಿ 8 ದಾಯ ಮಾಡಿ ಅದಕ್ಕೆ ಸಸಿ ಹಾಕ್ಬಿಟ್ಟಿದ್ವಿ ಸರ್. ಅಂದ್ರೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ರಿ? 8 ಆಗಲ್ಲ, 8 ಆ ಕಡೆಗೂ 8, ಈ ಕಡೆಗೂ 8, 1.5 ಆಳ ಓಡಿಸಿ ನೋಟಿದ್ವಿ. ಅಂದ್ರೆ ಒಂದು 1/2 ಎಕರೆಗೆ ಎಷ್ಟು ಗಿಡಗಳು ಕೂರಿಸಿದ್ರಿ ತಮ್ಮ ಒಂದು ಅಂದಾಜು? ನಾವು ಸುತ್ತ ಎಲ್ಲ ಬದಿನ ಸೈಡ್ ಹಾಕ್ಬಿಟ್ಟು 300 ಗಿಡ ಇಡ್ಸಿದೀವಿ ಸರ್. 300 ಗಿಡ ಹಿಡಿದಿದೆ. ಅದಕ್ಕೆ ನೀವು ಗೊಬ್ಬರ ಕೊಡಬೇಕಾದ್ರೆ ನಿರ್ವಹಣೆ ಎಲ್ಲ ಯಾವ ತರ ಮಾಡಿದ್ರಿ ಸರ್? ನಿರ್ವಹಣೆ ಅಂದ್ರೆ ನಾವು ತರಕಾರಿ ಬೆಳೆದ್ವಿ ಒಂದ್ 3 ವರ್ಷ. ತರಕಾರಿ ಬೆಳೆದಾಗ ಈಗ ನಾವು ತರಕಾರಿಗೆ ಹಾಕ ಗೊಬ್ಬರದಲ್ಲೇ ಅದು ಮೇಕ್ ಬಂತು. ಆಮೇಲೆ ತರಕಾರಿ ಬೆಳೆಯದ್ ಬಿಟ್ಮೇಲೆ ನಾವು ಈ ಈ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಈ ಆಮೇಲೆ ಇದು ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಗುಣಿಗೆ ಸುತ್ತ ಹಾಕಿ ಮಣ್ಣು ಮುಚ್ಚುತ್ತಾ ಇದ್ದು ಸರ್. ಆ ರೀತಿ ಗೊಬ್ಬರಗಳನ್ನ ಹಾಕ್ತಾ ಇದ್ವಿ. ಈಗಲೂ ಈಗ ಕುರಿ ಗೊಬ್ಬರ ಹಾಕಿದ್ರು ಅಷ್ಟೇ, ಗುಣಿ ಸುತ್ತ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತೀವಿ. ಆಮೇಲೆ ಈಗ ಗೌರ್ಮೆಂಟ್ ಗೊಬ್ಬರನೂ ಅದರೊಳಿಕೆ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತೀವಿ ಸರ್. ಕಳೆ ನಿರ್ವಹಣೆಯಲ್ಲಿ ಯಾವ ರೀತಿ ಮಾಡಿದ್ರೆ ಸರ್? ಮೊದ್ಲೆಲ್ಲವೆ ನಾವು ಬೇಸಾಯ ಹೊಡಿತಾ ಇದ್ದು, ಬೇಸಾಯ ಹೊಡೆದು ಕಳೆ ಎಲ್ಲ ಇದು ಮಾಡ್ತಿದ್ದು. ಕೊನೆಗೆ ಈಗ ಎಲ್ಲ ಬೇಸಾಯ ಹೊಡೆಯೋದ್ರಿಂದ ಬೇರೆಲ್ಲ ಹರಿಯುತ್ತೆ, ಬೇಸಾಯ ಹೊಡೆಯೋದ್ ಬೇಡ ಅಂತೇಳಿ ಈಗ ಆ ಸೋಗೆನೆಲ್ಲ ಕಟ್ ಮಾಡಿಬಿಟ್ಟು ಹಂಗೆ ಕಳೆ ಮಿಷಿನ್ ಇದೆ, ಕಳೆ ಮಿಷಿನ್ ಅಲ್ಲಿ ಕಳೆ ಹೊಡ್ಕೊಂತ ಇದೀವಿ ಸರ್. ನೀವು ರೌಂಡ್ ಅಪ್ ಆತರದ ಯಾವುದು ಉಪಯೋಗಿಸ್ತಿಲ್ಲ? ಉಪಯೋಗಿಸಲ್ಲ ಸರ್, ಅದು ಜಮೀನೆಲ್ಲ ಹಾಳಾಗುತ್ತೆ ಮತ್ತೆ ಎರೆಹುಳು ಸಾಯುತ್ತೆ ಅಂತೇಳಿ. ಆಮೇಲೆ ಮರಗಳು ಹಾಳಾಗ್ತವೆ, ಕಳೆನಾಶಕ ನಾವು ಭೂಮಿಗೆ ಸೋಗಿಸಲ್ಲ ಸರ್. ಈಗ ಹಾಕಿದಂತ ಗೊಬ್ಬರ ಅವೆಲ್ಲ ಇದಾಗಿ ಹುಳ ಎಲ್ಲ ಸತ್ತೋಗ್ತವೆ ಅಂತೇಳಿ ಕಳೆನಾಶಕ ಹೊಡೆಯೋದನ್ನು ಬಿಟ್ಟಿದೀವಿ ಸರ್. ಏನಿದ್ರು ಕಳೆ ಕಟ್ ಮಾಡೋದು ಇಲ್ಲ ಅಂದ್ರೆ ನಾವೇ ಇದರಲ್ಲಿ ರೋಟ್ರಿ ಅಂತ ಬರುತ್ತೆ, ರೋಟ್ರಿ ಇಲ್ಲ ಅಂತಂದ್ರೆ ಈ ಕಟ್ ಮಾಡೋ ಇದಿದೆಯಾ ಸರ್ ಎಂಥದ್ದು ಬಾಂಡ್ಲಿ ಅಂತ ಬರುತ್ತೆ, ಅದರಲ್ಲಿ ಓಡಿಸ್ಬಿಡ್ತೀವಿ. ಒಂದ್ ಟೈಮು ಬೇಸಿಗೆ ಟೈಮಲ್ಲಿ ಮಾತ್ರ, ಮಳೆಗಾಲದಲ್ಲಿ ನಿಂತ ಯಾವ ಏನು ಮಾಡೋಕ್ಕಾಗಲ್ಲ. ಬೇಸಿಗೆಲಿ ಒಂದು ನವಂಬರ್ ಯಾವಾಗ ಅಂದ್ರೆ ಮಾರ್ಚಿ ತಿಂಗಳಲ್ಲಿ ಉಳುಮೆ ಮಾಡ್ತೀವಿ, ಒಂದೇ ಒಂದು ತಿಂಗಳು ನಮಗೆ. ಆ ಟೈಮಲ್ಲಿ ಬೇಸಾಯ ಓಡಿಸ್ಕೊಂಡು ನೀರು ಪಾರ್ ಕಟ್ಕೊಂತೀವಿ, ಬಿಟ್ಟಾಗ ಇನ್ ಬಾಕಿ ಅಂತ ಏನು ಮಾಡಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಕೊಡ್ತೀರೋ ಅಥವಾ ಸರ್ಕಾರಿ ಗೊಬ್ಬರ? ಬೇಸಿಗೆ ಟೈಮಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಗುಣಿ ಸುತ್ತ ನೀರು ಬಿಟ್ಬಿಡ್ತೀವಿ. ಆಮೇಲೆ ಮಳೆಗಾಲದಲ್ಲಿ ಒಂದ್ಸಲಿ ಗೌರ್ಮೆಂಟ್ ಗೊಬ್ಬರ ಕೊಡ್ತೀವಿ, ಕೋಳಿ ಗೊಬ್ಬರನಾರ ಆಯ್ತು, ಕುರಿ ಗೊಬ್ಬರ ಯಾವ್ದಾರ ಆಯ್ತು, ಬೇಸಿಗೆ ಟೈಮಲ್ಲಿ ಒಂದ್ಸತಿ ಕೊಟ್ಬಿಟ್ಟು ನೀರು ಕಟ್ಬಿಡ್ತೀವಿ. ಮಳೆ ಬೇಸ್ ಸ್ಟಾರ್ಟ್ ಆಯ್ತು ಅಂದಾಗ ಈ ಗೌರ್ಮೆಂಟ್ ಗೊಬ್ಬರ ಹಾಕ್ಬಿಡ್ತೀವಿ. ಈ ಭಾಗದಲ್ಲೆಲ್ಲ ಹೆಚ್ಚು ಶೀತ, ನೀರು ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರ? ನಾವು ನಮ್ದು ಆಯವಳಿ ಜಮೀನು, ಬೋರ್ ಅಲ್ಲ, ಅದು ನಾವು ಈ ಚಾನಲ್ ಏರಿಯಾ, ಚಾನಲ್ ಇಂದ ನೀರು ಬರುತ್ತೆ, ಅದನ್ನ ಈ ಆಯವಳಿ ಟೈಪ್ ಅಲ್ಲಿ ಬಿಡ್ತೀವಿ ಸರ್, ಆಯ ನೀರಲ್ಲಿ ಬಿಡ್ತೀವಿ. ಮಳೆ ಜಾಸ್ತಿ ಬಂದ್ರೆ ಕೊಳೆ ರೋಗ ನೀರು ನಿಲ್ಲುತ್ತೆ ಅಂತಾರೆ, ಅವಕ್ಕೆಲ್ಲ ಗಿಡದ ನಿರ್ವಹಣೆ ಎಲ್ಲ ಯಾವ ತರ ಮಾಡ್ತೀರ ಈಗ? ಅದು ಸರ್ ನಮ್ದು ಜಮೀನು ಓಟ ಇರುತ್ತಲ್ಲ, ನಾವು ಈ ತರ ಈ ಮೇಲ್ಭಾಗದಿಂದ ನೀರು ಬಿಟ್ಟು ಕೆಳಭಾಗಕ್ಕೆ ಹೋಗ್ಬಿಡುತ್ತೆ, ಅದರಲ್ಲಿ ಮಡಿಕೆ ಅಂತ ಇರುತ್ತೆ, ಮಡಿಕೆಯಲ್ಲಿ ತೆಗೆದ್ರೆ ನೀರು ಇಡೀ ಗದ್ದೆ ನೀರೆಲ್ಲ ಹೊರಗಡೆ ಹೋಗುತ್ತೆ ಸರ್. ಕಲ್ಲೆವುಗಳು ಮಾಡಿರ್ತೀವಿ, ಕಲ್ಲೆವಿಂದ ಹೊರಗಡೆ ಹೋಗುತ್ತೆ ನೀರು, ಹಂಗಾಗಿ ಶೀತ ಬರಲ್ಲ. ನೀರು ಜಮೀನು ಎಷ್ಟೇ ನೀರು ಬಂದರೂ ಹೊರಗಡೆ ಹೋಗೋದ್ರಿಂದ ನಮ್ದು ಶೀತ ಬರಲ್ಲ. ಎಷ್ಟು ಬಾರಿ ನೀರು ಕೊಡ್ತೀರ? ನಾವು ಬೇಸಿಗೆ ಟೈಮಲ್ಲಿ ತಿಂಗಳಿಗೆ ಒಂದ್ಸಲಿ ಕೊಡ್ತೀವಿ ಸರ್. ನಮ್ಮಲ್ಲಿ ಎರೆ ಭೂಮಿ ಅದು ಚೆನ್ನಾಗಿ ಹಿಡಿದಿಟ್ಕೊಂಡಿರುತ್ತೆ, ತೇವಾಂಶ ಚೆನ್ನಾಗಿರುತ್ತೆ, ಅದರಿಂದ ನಾವು ತಿಂಗಳಿಗೆ ಒಂದ್ಸಲಿ ಕೊಡ್ತೀವಿ, ಅದು ಬೇಕಾದಷ್ಟಾಗುತ್ತೆ ಮರಗಳಿಗೆ. ಯಾವ ರೀತಿಯದು ಭೂಮಿ ನಿಮ್ದು, ಮಣ್ಣು ಯಾವ ತರ ಇದೆ? ಕಪ್ಪು ಮಣ್ಣು, ಕಪ್ಪು ಮಣ್ಣು ಇರೋದ್ರಿಂದ ಚೆನ್ನಾಗಿ ನೀರು ತಗೊಳತ್ತೆ, ಅದು ಆರಿಗೆ ಬರಲ್ಲ, ಒಂದ್ ತಿಂಗಳಿಗೆ ಒಂದ್ ಅದ ಕೊಟ್ಟಿದ್ರೆ ಬೇಕಾದಷ್ಟಾಗುತ್ತೆ. ಅಂದ್ರೆ ಬೇರೆಯವರೆಲ್ಲ ಬೇರೆ ಕಡೆಯಿಂದ ಮಣ್ಣು ಓಡಿಸ್ತಾರೆ ಭೂಮಿಗೆ, ನೀವು ಆ ತರದ ಏನಾದ್ರು ಮಾಡ್ತೀವಿ? ಮಾಡ್ತೀವಿ, ಕೆರೆಗಳು ಬಿಟ್ಟಾಗ ಬೇಸಿಗೆ ಟೈಮಲ್ಲಿ ಮಣ್ಣು ಹೊಡೆಸ್ತೀವಿ, ಹೊರಗಡೆ ಕೆರೆ ಮಣ್ಣೆಲ್ಲ ಗೋಡು ಮಣ್ಣೆಲ್ಲ ಹೊಡೆಸ್ತೀವಿ. 5 ವರ್ಷಕ್ಕೆ ಯಾವಾಗ್ಲಾರು ಒಂದ್ಸಲಿ ಹೊಡೆಸ್ತೀವಿ ಸರ್ ಕೆರೆ ಬಿಟ್ಟಾಗ. ಅಂದ್ರೆ ಈ ಗೋಡು ಮಣ್ಣು ಹೊಡೆಸಿದಾಗ ಈ ಅಡಿಕೆ ಗಿಡ ಬೇರು ಮುಚ್ಕೊಂಡು ರೋಗ ಬರುತ್ತೆ, ಬೇರು ಕಾಣಬಾರದು ಆ ತರ ಎಲ್ಲ ಅಂತಾರೆ ಸರ್? ಇಲ್ಲ, ಅದೇನಿಲ್ಲ, ಗೋಡು ಹೊರಗಡೆ ಮಣ್ಣು ಬಿದ್ದಷ್ಟು ಫಲವತ್ತತೆ ಆಗುತ್ತೆ, ಗಿಡ ಚೆನ್ನಾಗ್ತವೆ, ನೀರ್ ಕೊಟ್ಟಂಗೆ ನೀರ್ ಚೆನ್ನಾಗಿ ಬರ್ತವೆ ಗಿಡ, ಬೇರು ಉಸಿರಾಟ ಆಗಲ್ಲ. ಇಲ್ಲ ಸರ್, ಹಂಗೇನಿಲ್ಲ, ಹಂಗೇನಿಲ್ಲ, ಚೆನ್ನಾಗಿರುತ್ತೆ, ಹಂಗೇನಿಲ್ಲ ಸರ್. ಹೊರಗಡೆ ಮಣ್ಣು ಬಿದ್ದಷ್ಟು ಗಿಡಗಳಿಗೆ ಒಳ್ಳೇದಾಗಿ ಒಳ್ಳೆ ಇಳುವರಿ ಬರುತ್ತೆ, ಚೆನ್ನಾಗಿರುತ್ತೆ. ಹಿಂಗಾರ ಎಷ್ಟು ದಿವಸಕ್ಕೆ ಬಂತು ಸರ್? ಅದು ನಮ್ದು ಕರೆಕ್ಟಾಗಿ 6 ವರ್ಷ 7 ವರ್ಷಕ್ಕೆ ಫಸಲು ಬಂತು, ಅಂದ್ರೆ ಆ ವರ್ಷ ಕಮ್ಮಿ, 8 ವರ್ಷಕ್ಕೆ ಸ್ವಲ್ಪ ಬಂತು, 10 ವರ್ಷದಿಂದ ಎಲ್ಲ ಗದ್ದೆ ಎಲ್ಲ ಪೂರ್ತಿ ಫಸಲಿಗೆ ಬಂತು ಸರ್. 7 ವರ್ಷ, ಆ 7 ವರ್ಷದಿಂದ ಸ್ಟಾರ್ಟ್ ಆಯ್ತು, 10 ವರ್ಷಕ್ಕೆ ಕರೆಕ್ಟಾಗಿ ಎಲ್ಲ ಬಂತು. 300 ಗಿಡಕ್ಕೆ ಒಂದು 35-40 ಕ್ವಿಂಟಲ್ ಇಳುವರಿ ತಾಂಡಿದ್ವಿ ಸರ್. ಹಸಿ ಅಡಿಕೆ 35-40 ಕ್ವಿಂಟಲ್ ಅಡಿಕೆ ತಾಂಡಿದ್ವಿ. ನೀವೇ ಚೇಣಿ ಮಾಡಿಸಿದ್ರ? ಇಲ್ಲ ಸರ್, ನಾವು ಕೊಡ್ತಾ ಇದ್ದೀವಿ, ತೂಕದ ಲೆಕ್ಕದಲ್ಲಿ ಕೊಡ್ತೀವಿ, ಕುಯ್ಕೊಂಡು ಹೋಗ್ತಾರೆ. ಖರ್ಚು ಎಷ್ಟು ಬರುತ್ತೆ 300 ಗಿಡಕ್ಕೆ? 300 ಗಿಡಕ್ಕೆ ಏನು ಜಾಸ್ತಿ ಖರ್ಚು ಬರಲ್ಲ ಸರ್, ಒಂದು ಏನು ನಾವು ಖರ್ಚು ಮಾಡಿದರೆ ಈಗ ಕೊಟ್ಟಿಗೆ ಗೊಬ್ಬರ ಒಂದು 2 ಟ್ಯಾಕ್ಟ್ರಿ ಒಂದು 25-30 ಸಾವಿರ ಖರ್ಚು ಮಾಡ್ತೀವಿ ಸರ್, ಅಷ್ಟೇ 30 ಸಾವಿರ ಖರ್ಚು ಮಾಡ್ತೀವಿ. ಆದಾಯ ಎಷ್ಟು ಬರುತ್ತೆ ಇಳುವರಿ? ಆದಾಯ ಒಂದು 2 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಇವತ್ತಿನ ರೇಟ್ ಅಲ್ಲಿ. ಮೊದ್ಲೆಲ್ಲ ಕಮ್ಮಿ ಇತ್ತು, ಅವಾಗೆಲ್ಲ 1-1.5 ಹಿಂಗೆಲ್ಲ ಬರೋದು. ಇವಾಗ 2 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ ಸರ್. ಹಸಿ ಅಡಿಕೆ 50 ಕ್ವಿಂಟಲ್ ಕೊಟ್ರೆ, 50 ಕ್ವಿಂಟಲ್ಗೆ ಇವತ್ತಿನ ರೇಟ್ ಅಲ್ಲಿ 3 ಲಕ್ಷ ರೂಪಾಯಿ ಸಿಗುತ್ತೆ ಸರ್. ಹಸಿ ಅಡಿಕೆ 50 ಕ್ವಿಂಟಲ್ ಕೊಟ್ರೆ 3 ಲಕ್ಷ ರೂಪಾಯಿ ಸಿಗುತ್ತೆ ಇವತ್ತಿನ ಬೆಲೆಯಲ್ಲಿ. ಎಷ್ಟು ಕುಯ್ಸ್ತೀರಾ ಒಂದ್ ವರ್ಷಕ್ಕೆ? ಎಷ್ಟು ಸರಿ ಇದು ಬರುತ್ತೆ? ಒಂದ್ ವರ್ಷಕ್ಕೆ 3 ಕುಯ್ಲಿದೆ. ಅದು ಬೆಳೆ ಫಸ್ಟ್ 1 ಕುಯ್ಲು ಕುಯ್ತಾರೆ ಬಂದಾಗ, ಆಮೇಲೆ ನೆಕ್ಸ್ಟ್ 1 ತಿಂಗಳು ಬಿಟ್ಟು 2ನೇ ಕುಯ್ ಕುಯ್ತಾರೆ, ಆಮೇಲೆ 1 ತಿಂಗಳು ಬಿಟ್ಟು 3ನೇ ಕುಯ್ಲು. ಒಟ್ಟಲ್ಲಿ ವರ್ಷದಲ್ಲಿ 3 ಕುಯ್ಲೆ ಬರುತ್ತೆ. ಅದನ್ನು 3 ಸತಿ ಕಟಾವ್ ಮಾಡ್ತಾರೆ ಸರ್. ಅಂದ್ರೆ ಒಂದೊಂದು ಕುಯ್ಲಿಗೆ ಎಷ್ಟು ಕ್ವಿಂಟಲ್ ಬರುತ್ತೆ ಅಂತ? ಫಸ್ಟ್ನೇ ಕುಯ್ಲಲ್ಲಿ ಕಮ್ಮಿ ಬರುತ್ತೆ, ಆಮೇಲೆ ನೆಕ್ಸ್ಟ್ನೇ ಕುಯ್ಲಲ್ಲಿ ಜಾಸ್ತಿ ಸಿಗುತ್ತೆ, ಮತ್ತೆ ಕೊನೆ ಕುಯ್ಲಲ್ಲಿ ಕಮ್ಮಿ ಸಿಗುತ್ತೆ ಸರ್. 3 ಸೇರಿಸಿದ್ರೆ ಒಂದು 50 ಕ್ವಿಂಟಲ್ ಆಗುತ್ತೆ ಸರ್. ಒಂದು 40 ಕ್ವಿಂಟಲ್ ಈ ತರ ಸಿಗುತ್ತೆ. 50 ಕ್ವಿಂಟಲ್ ಬರಲ್ಲ, ಒಂದು 300 ಗಿಡಕ್ಕೆ ಒಂದು 35-40 ಕ್ವಿಂಟಲ್ ಸಿಗುತ್ತೆ. ಮಾರ್ಕೆಟಿಂಗ್ ಅಲ್ಲಿ ಯಾವ ತರ ಮಾಡ್ತಾರೆ? ಅಲ್ಲೇ ಬರ್ತಾರೆ, ನೀವೇ ಕೊಡ್ತೀರಾ? ಇಲ್ಲ ಸರ್, ಅವರೇ ಬರ್ತಾರೆ, ಬಂದು ಚೇಣಿ ಮಾಡ್ಕೊಂತಾರೆ, ವ್ಯಾಪಾರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವರು ಕುಯ್ಕೊಂಡು ತಗೊಂಡೋಗ್ತಾರೆ. ಒಟ್ಟಲ್ಲಿ ಲಾಭದ ಕೃಷಿ ತೋಟ ಇವತ್ತಿನ ಹೋಲ್ಸ್ಕೊಂಡ್ರೆ, ಬೇರೆ ಖರ್ಚಿಂದೆಲ್ಲ ಹೋಲ್ಸ್ಕೊಂಡ್ರೆ ಇದೇ ಲಾಭದ ಕೃಷಿ ಅಂತ ನಾವು ಈಗ ಮತ್ತೆ 1.5 ಎಕರೆಗೆ ಹಾಕಿದೀವಿ ಸರ್. ಅದೆಲ್ಲಿಂದ ತಂದ್ರಿ ಕೋಟು? ಅದೊಂದು ಸಗರಾಪಟ್ಟಣ ಸಸಿನೇ ಚೆನ್ನಾಗಿ ನಮ್ಮ ಕಡೆ, ಅದೇ ಒಳ್ಳೆಯ ಸಸಿ. ಇದ್ರ ಜೊತೆಗೆ ಬೀಟ್ರೂಟ್ ಕೂಡ ಬೆಳಿತೀನಿ ನಾನು ಅಂತ ಹೇಳಿದ್ರೆ, ಆ ಕೃಷಿ ಬಗ್ಗೆ ಹೇಳೋದಾದ್ರೆ ಯಾವ ತರ ಅಂತ? ಸರ್, ಅದು ಒಳ್ಳೆ ಬೆಳೆನೇ, ಅದು ನಮಗೆ 3 ತಿಂಗಳಲ್ಲಿ ಕಟಾವಿಗೆ ಬರುತ್ತೆ. ಈಗ ಹಾಕಿ ಬೀಜ ತಗೊಂಬಂದು ನಾವು ಆ ಬೀಟ್ರೂಟು ಅಡಿಕೆ ಸಣ್ಣ ಅಡಿಕೆ ಮಾಡಿದಾಗೆಲ್ಲ ಅದರೊಳಗೆ ಬೆಳೀತಾ ಇದ್ವಿ. ಅದನ್ನ ಅಡಿಕೆ ದಾಯದೊಳಗೆ ಚೆಲ್ಕೊಂಬಿಟ್ಟು ಎತ್ಕೊಳ್ಳಲ್ಲಿ ಎಲ್ಲ ಗುಂಜಿಬಿಟ್ಟು ಅಲ್ವೇ ಹೊಡೆದ್ಬಿಟ್ಟು ಚೆಲ್ಲಿ ಗೊಬ್ಬರ ಬೀಜ ಮಿಕ್ಸ್ ಮಾಡಿ ಚೆಲ್ಬಿಡ್ತೀವಿ. ಚೆಲ್ದಾಗ ಅದನ್ನ ಅಲ್ಬೆ ಹೊಡೆದು ನೀರು ಕಟ್ಬಿಟ್ರೆ ಹುಟ್ಟುತ್ತೆ. ಹುಟ್ಟಿ ಒಂದು ಇಪ್ಪತ್ತು ದಿವಸ ಕಳೆ ಬರುತ್ತೆ. ಒಂದು ಕಳೆ ಕಿತ್ಬಿಟ್ರೆ ಗೊಬ್ಬರ ಕೊಟ್ಟರೆ 2-2.5 ತಿಂಗಳಿಗೆ ಅದು ಕಟಾವಿ ಬರುತ್ತೆ ಸರ್. ಅದು ಈಜಿ ಬೆಳೆ ಅಂದರೆ ಬೆಲೆ ಸಿಗಲ್ಲ. 1.5 ಎಕರೆಗೆ ಸರ್ ಅದು 100 ಚೀಲ ಬೆಳಿಬೋದು. 50 ಕೆಜಿ 100 ಚೀಲ ಬೆಳಿತೀವಿ ಅಲ್ಲಿಗೆ. 50 ಕೆಜಿ 100 ಚೀಲ ಅಂದರೆ 50 ಕ್ವಿಂಟಲ್ ಆಗುತ್ತೆ. 50 ಕ್ವಿಂಟಲ್ ಬೆಳಿಬೋದು ಸರ್. ಅದು ಒಳ್ಳೆ ಇಳುವರಿ, ಆದರೆ ಬೆಲೆ ಸಿಕ್ಕಲ್ಲ ಸರ್. ನಮಗೆ ರೈತರಿಗೆಲ್ಲ 1-5 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ಕೊಡ್ತಾರೆ. ಹೊರಗಡೆ ಅವರೆಲ್ಲ 20 ರೂಪಾಯಿ ಮಾರಾಟ, 15 ರೂಪಾಯಿ ಹಿಂಗೆಲ್ಲ ತಗೊಂಡೋಗಿ ಅವ್ರು 20 ರೂಪಾಯಿ ಚಿಲ್ಲರೆದವ್ರು ಮಾರ್ತಾರೆ. ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಅಂತೇಳಿ ಅವ್ರು 20 ರೂಪಾಯಿ ಮಾರ್ಕೊಂತ. ನಮಗೆ ರೈತರಿಗೆ ಸಿಗೋದು 10 ರೂಪಾಯಿ ಸರ್. ಅದರಿಂದ ಅದು ಒಳ್ಳೆ ಬೆಳೆ, ರೇಟ್ ಸಿಗಲ್ಲ. ಅದು ಬೆಲೆ ರೈತರಿಗೆ ಒಳ್ಳೆ ಬೆಲೆ ಕೊಡಲ್ಲ ಬೀಟ್ರೂಟಲ್ಲಿ. ಎಷ್ಟು ಖರ್ಚು ಎಷ್ಟು ಬೀಳುತ್ತೆ ತಮಗೆ? ಖರ್ಚೇನು ಜಾಸ್ತಿ ಬೀಳದೆ ಸರ್. ಅದು 1/2 ಎಕರೆಗೆ ಒಂದು 5-6 ಸಾವಿರ ರೂಪಾಯಿ ಖರ್ಚು. 1-2 ಚೀಲ ಗೊಬ್ಬರ, 1-2 ಫ್ರೇ, 5-6 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ. ಅದು ಒಂದು ರೇಟ್ ಸಿಕ್ಕಿದ್ರೆ 10 ರೂಪಾಯಿ ಅಂದ್ರೂ ಒಂದು 50 ಕ್ವಿಂಟಲ್ಲಿ 50 ಸಾವಿರ ರೂಪಾಯಿ ಆಗುತ್ತೆ. ಅದು ಒಳ್ಳೆ ಬೆಳೆನೆ, ರೇಟ್ ಸಿಕ್ಕಲ್ಲ ಸರ್. 5 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ಸಿಕ್ಕಿದ್ರೆ ಒಳ್ಳೆ ರೇಟು. ಅದರಿಂದ ಅದು ಒಳ್ಳೆ ಬೆಳೆ ಅಂದರೆ ರೇಟು ಯಾವಾಗಲೂ ಇರಲ್ಲ ಸರ್. ಅದು ರೈತರಿಗೆ ಸಿಗಲ್ಲ, ವ್ಯಾಪಾರಸ್ಥರಿಗೆ ಸಿಗುತ್ತೆ. ಅದು ಬೀಜ ಎಲ್ಲ ಎಲ್ಲಿಂದ ತರ್ತೀರ ತಾವು? ಬೀಜ ಎಲ್ಲ ಅಂಗಡಿಗಳಲ್ಲಿ ಕೊಡ್ತಾರೆ. ಅಂಗಡಿ ಕಾಶ್ಮೀರಿ ಬೀಜ ಬರುತ್ತೆ, ಅದು ಅಂಗಡಿಯಿಂದ ತಗಂತೀವಿ. ಎಷ್ಟು ತಳಿಗಳಿದಾವೆ ಬೀಟ್ರೂಟಲ್ಲಿ? ಬೀಟ್ರೂಟಲ್ಲಿ 4-5 ತಳಿ ಇದೆ ಸರ್. ಅದು ಒಂದು ಟ್ಯಾಕ್ಟರ್ ಬ್ಯಾಂಡ್ ಅಂತ, ಒಂದು ಗುಲ್ಸನ್ ಅಂತ, ಆಮೇಲೆ ಇನ್ನೊಂದು ಸುಲ್ತಾನ್ ಅಂತ, ಒಂದು 4 ತರ ಇದೆ ಸರ್ ಅದು ಬೀಜ. ಬೀಟ್ರೂಟ್ ಬೀಜಲ್ಲಿ ನಾವು ಯಾವ್ದು ಹಾಕಿರೋದು? ನಾವು ಟ್ಯಾಕ್ಟರ್ ಬ್ಯಾಂಡು, ಆಮೇಲೆ ಸುಲ್ತಾನು, ಇನ್ನೊಂದು 2-3 ತರ ಇದಾವೆ. ಅವು 4 ತರ ಇದಾವೆ, ನಾವು ಒಂದು 2 ತರದ್ದು ಹಾಕ್ತಿವಿ. ಒಳ್ಳೆ ಇಳುವರಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಸರ್ ಬೆಳೆ. ಅಂದ್ರೆ ನಿಮಗೆ ಇದು ಒಳ್ಳೆ ಇಳುವರಿ ಬರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಬೀಜ ನೋಡಿದ್ರೆ ಯಾವ ತರ ಆಯ್ಕೆ ಮಾಡ್ಕೋತಿರಂತಾವು? ಸರ್, ಒಂದ್ಸಲಿ ಪಕ್ಕದ ಗದ್ದೆರು ಅವರು ಇವರು ತಂದು ಹಾಕಿದಾಗ ಅದನ್ನ ನೋಡ್ಕೊಂಬಿಟ್ಟು ಅದು ಈ ಬೆಳೆ ಮಾಡಿದ್ರೆ ಈ ಟೈಮಲ್ಲಿ ಇದು ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಂಡಾಗ ನಾವು ಆ ಬೀಜನೇ ತಂದು ಹಾಕ್ತೀವಿ ಸರ್. ಯಾವ ಸೀಸನ್ ಅಲ್ಲಿ ಅದನ್ನ ನೀವು ಬಿತ್ತನೆ ಮಾಡೋದು? ನಾವು ಮಾರ್ಚ್ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ. ಒಳ್ಳೆ ಮುಂಗಾರು ಟೈಮ್, ಮಾರ್ಚ್ ಮಳೆ ಬೆಳೆ ಟೈಮಲ್ಲಿ ಬಿತ್ತನೆ ಮಾಡಿದ್ರೆ ಅದು ಹೀಟ್ ಇರೋದ್ರಿಂದ ಬೇಗನೆ ಚೆನ್ನಾಗಿ ಬರುತ್ತೆ ಸರ್. ಬೇಗ 2-3 ತಿಂಗಳಿಗೆ ಕಟಾವು ಬರುತ್ತೆ. ಅದು ಒಳ್ಳೆ ಜಲ್ದಿ ಬರೋ ಬೆಳೆ ಸರ್. ಅದಕ್ಕೆಲ್ಲ ಯಾವ ರೀತಿ ಗೊಬ್ಬರ ಕೊಡ್ತೀರಾ? ಅದ್ರ ನಿರ್ವಹಣೆ ಯಾವ ತರ ಮಾಡ್ತೀರಾ ಸರ್? ಫಸ್ಟು ಕಳೆ ತೆಗೆ ಒಂದು 1-20 ದಿವಸ ಕಳೆ ತೆಗೆದ್ಬಿಟ್ರೆ ಗೊಬ್ಬರ ಕೊಡ್ತೀವಿ ಒನ್ ಟೈಮು, ಅದಾಯ್ತು ಒಂದ್ ಟೈಮ್ ಕಳೆ ಚೆಲ್ಲಿದ್ರಿಂದ ಹುಟ್ಟುತ್ತೆ, ಒನ್ ಟೈಮ್ ಕಳೆ ಕಿತ್ತು ಗೊಬ್ಬರ ಕೊಟ್ರೆ ಒಂದಂತ ಆಯ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಮತ್ತೆ ಕಳೆ ಕಿತ್ಬಿಟ್ಟು ಇನ್ನೊಂದು ಗೊಬ್ಬರ ಕೊಟ್ರೆ ಅದು ಎರಡೂವರೆ ತಿಂಗಳಿಗೆ ಮತ್ತೆ ಏನಿಲ್ಲ, ಎರಡು ಕಳೆ ಎರಡು ಗೊಬ್ಬರ ಸರ್, ಒಂದು ಔಷಧಿ ಕೊಡ್ತೀವಿ, ಇಲ್ಲ ಅಂದ್ರೆ ಇಂದ ಎರಡು ಔಷಧಿ ತಾಣುತ್ತೆ, ಅದು ಎರಡೂವರೆ ತಿಂಗಳು ಮೂರು ತಿಂಗಳಿಗೆ ಕಟಾವಿಗೆ ಬರುತ್ತೆ ಸರ್. ಯಾವ ಗೊಬ್ಬರ ಕೊಡ್ತೀರಾ? ಗೊಬ್ಬರ ಫಸ್ಟು ಯೂರಿಯಾ ಕೊಡ್ತೀವಿ, ಆಮೇಲೆ ನೆಕ್ಸ್ಟು ಇಪ್ಪತ್ತು ಇಪ್ಪತ್ತು ಎನ್ ಪಿ ಕೆ ಇವೆಲ್ಲ ಕೊಡ್ತೀವಿ ಸರ್. ಕೀಟನಾಶಕ ಅಂತೇಳಿ ಅದು ಹುಳ ಸಾಯೋದಕ್ಕೆ ಆಮೇಲೆ ಟಾನಿಕು ಗಿಡ ಬೆಳೆಯೋದಕ್ಕೆ ಅಂತೇಳಿ ಕೊಡ್ತಾರೆ ಸರ್. ಅದು ಮಿಕ್ಸ್ ಮಾಡಿ ಮೂರು ಇದು ಉಳಿದು ಆಮೇಲೆ ಇದು ಟಾನಿಕ್ಕು ಆಮೇಲೆ ಇನ್ನೊಂದು ಥರದ್ದು ಗಿಡ ಬೆಳೆಯೋದಕ್ಕೆ ಅಂತೇಳಿ ಒಂದು ಮೂರು ಥರದ್ದು ಕೊಡ್ತಾರೆ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎರಡು ಫ್ರೇ ಕೊಡ್ತೀವಿ ಸರ್. ಒಂದು ತಿಂಗಳಲ್ಲಿ ಒಂದು ಫ್ರೇ ಮತ್ತೆ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಒಂದು ಫ್ರೇ, ಎರಡು ಫ್ರೇ ಕೊಡ್ತೀವಿ ಇಲ್ಲೇ ಲೋಕಲಲ್ಲಿ. ಹೌದು ಸರ್, ಇದು ನಾವು ಕೃಷಿ ಮಾರ್ಕೆಟಲ್ಲಿ ನಮಗೆ ಸಿಗೋದಲ್ಲ ಕೊಡಲ್ಲ, ಅಲ್ಲಿ ನಾವೆಲ್ಲ ಅಂಗಡಿಲೇ ತಗೊಂಡೋಗಿ ಮಾಡಿದ್ವಿ ಸರ್. ನೀರಿನ ನಿರ್ವಹಣೆಯಲ್ಲಿ ಆ ಥರ ಮಾಡ್ತೀರಾ? ಅದಕ್ಕೆ ನೀರಿನ ನಿರ್ವಹಣೆ ಮಳೆಗಾಲದಲ್ಲಿ ಮಾಡ್ತೀವಿ, ಮುಂಗಾರಲ್ಲಿ. ಮಳೆ ಬಂದ್ರೆ ಮಳೆಗೆ ಬರುತ್ತೆ, ಮಳೆ ಬರಲಿಲ್ಲ ಅಂದ್ರೆ ನೋಡ್ಕೊಂಡು ವಾತಾವರಣ ನೋಡ್ಕೊಂಡು ಒಂದದ ನೀರು ಕಟ್ಟಿದ್ರೆ ಅದು ಹೆಚ್ಚು ಕಡಿಮೆ ಒಂದು ಒಂದು ತಿಂಗಳು ತಡೆಯುತ್ತೆ. ಆಮೇಲೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಮಳೆ ಬಂತು ಅಂದ್ರೆ ಅದು ಕಟಾವಿಗೆ ಬರುತ್ತೆ ಸರ್, ಎರಡಾದ ಮೂರದಕ್ಕೆ ಬೆಳೆನೇ ಬರುತ್ತೆ. ಕಳೆಗಳು ಬೆಳಲ್ಲ? ಕಳೆಗಳು ಕಳೆ ತೆಗಿಬೇಕು, ಎರಡು ಕಳೆ ತೆಗಿತೀವಿ ನಾವು, ಸಣ್ಣದ್ರಲ್ಲಿ ಒಂದು ಮತ್ತೆ ಆಮೇಲೆ ದೊಡ್ಡ ಹಂತದಾಗ ಬಂದಾಗ ಒಂದು ಕಳೆ, ಎರಡು ಕಳೆನ ಕೇಳ್ತೀವಿ ಸರ್. ರೋಗದ ಬಗ್ಗೆ ಹೇಳೋದಾದ್ರೆ ರೋಗ ಈಗ ರೋಗದ ಬಗ್ಗೆ ರೋಗನೇ ಜಾಸ್ತಿ ಸರ್. ಈಗೇನು ಕಳೆನಾಶಕ ಈಗ ಗೌರ್ಮೆಂಟ್ ಗೊಬ್ಬರ ಅದು ಇದು ಚೆಲ್ಲಿ ಎಲ್ಲ ಭೂಮಿನೇ ಬೆಂಡಾಗಿದೆ, ಅದರಿಂದ ರೋಗಗಳು ಜಾಸ್ತಿ ಬರ್ತದವೆ, ಅದರಿಂದವ ಇಳುವರಿನೂ ಕಮ್ಮಿ ಆಗಿದೆ. ಈಗ ಈಗೇನ್ ಮಾಡ್ತಿದ್ದಾರೆ ಅಂದ್ರೆ ಈಗ ಈ ತಳಿ ಬಿಟ್ಟು ಇನ್ನೊಂದು ತಳಿ ತಗೊಳೋದು ಈ ತರ ಆಗಿದೆ. ಹಂಗಾಗಿ ಈಗ ಬೀಟ್ರೂಟ್ಗಳೇ ಚೆನ್ನಾಗಿ ಎಲ್ಲೂ ಬರ್ತಾ ಇಲ್ಲ ಸರ್, ಭೂಮಿ ಎಲ್ಲ ಹಾಳಾಗಿದೆ, ಭೂಮಿ ಕಳೆನಾಶಕ ಹೊಡೆಯೋದು ಹುಲ್ಲಾಗಿದೆ. ಈ ವರ್ಷ ಮಳೆ ಹಿಡ್ಕಂತಲ್ಲ ಹಂಗೆ ಕಳೆನ ಜಮೀನು ಅಚ್ಚುಕಟ್ಟು ಮಾಡಕ್ ಆಗ್ತಾ ಇಲ್ಲ, ಕಳೆನಾಶಕ ತಂದು ಹೊಡೆಯೋದು. ಅದ್ ನೋಡಿದ್ರೆ ಭೂಮಿ ಬೆಂಡಾಗಿ ಹುಟ್ಟತ್ತಾ ಇಲ್ಲ, ಬೀಜನೆ ಹುಟ್ಟತ್ತಾ ಇಲ್ಲ. ಆ ತರ ಒಂದು ಆಗಿ ಈಗ ಭೂಮಿ ಕೀಟನಾಶಕಗಳು ಜಾಸ್ತಿ ಆಗಿದಾವೆ, ಪೈರು ಚೆನ್ನಾಗಿ ಬರ್ತಾ ಇಲ್ಲ ಸರ್. ಅಂದ್ರೆ ಒಂದು ಬೀಟ್ರೋಟ್ ಎಷ್ಟು ಕೆಜಿ ಇದ್ರೆ ಒಳ್ಳೆ ಚೆನ್ನಾಗಿ ಅಂತೀರಿ? ಒಂದು ಬೀಟ್ರೋಟು ಒಂದು ಕಾಲು ಕೆಜಿಯಿಂದ 300 ಗ್ರಾಮ್ ಬರುತ್ತೆ ಒಂದು ಗೆಡ್ಡೆ, 300-400 ಗ್ರಾಮ್ ಇದ್ರೂ ಪರವಾಗಿಲ್ಲ. ತೀರಾ ಓವರ್ ಸೈಜ್ ಬಂದ್ರೆ ಅರ್ಧ ಕೆಜಿ ಮೇಲೆ ಬಂದ್ರೆ ಅದು ಸೈಜು ಜಾಸ್ತಿ ಆಗುತ್ತೆ, ಮಾರಾಟಕ್ಕೆ ಯೋಗ್ಯ ಆಗಿರಲ್ಲ. 300-500 ಗ್ರಾಮ್ ಒಂದು ಬೀಟ್ರೋಟ್ ಬೆಳೆಯಬಹುದು. ಒಂದ್ ಕೆಜಿ ಬರುತ್ತೆ ಅದು ನಮ್ಮಲ್ಲಿ ಓಡಲ್ಲ, ಅದು ಮಾರಾಟ ಮಾಡೋದಕ್ಕೆ ಆಗಲ್ಲ. ಅದರಿಂದ ಒಂದು ಅದನ್ನೇನು ಮಾಡ್ತಾರೆ, ಚಿಲ್ಕೆ ಮಾಡ್ಬೇಕಾರೆ ಕಳೆ ಕೀಳ್ಬೇಕಾರೆ, ಫಸ್ಟ್ನೇ ಕಳೆ ಕೀಳ್ಬೇಕಾರೆ ನಾವು ಅಂತರ ಮಾಡಿ ಕಳೆ ಕೀಳಿಸ್ಬಿಡ್ತೀವಿ. ದಪ್ಪ ಇದ್ರಲ್ಲೂ ಅದನ್ನು ಕಿತ್ತುಬಿಟ್ಟು ಹೊರಗಡೆ ಹಾಕಿಸ್ತೀವಿ. ನಾವೇನು ದಾಯ ಬೇಕೋ ಅದು ದಾಯಕ್ಕೆ ಬಿಟ್ಕೊಂಡ್ವಿ ಸರ್. ಹಂಗಾಗಿ ಆ ನಾವೇನು ಬಿಟ್ಟಿರ್ತೀವಿ ಆ ಥರದಲ್ಲಿ ನಮಗೆ ಇಳುವರಿ ದಪ್ಪ ಸೈಜು ಬರುತ್ತೆ. ಅದರಿಂದ ನಾವು ಒಂದೇ ಥರ ಮೀಡಿಯಮ್ಮಲ್ಲಿ ಬಿಟ್ಕೊಂತೀವಿ. ದಾಯ ಎಷ್ಟು ಮಾಡ್ತೀರಾ? ದಾಯ ಅದು ಒಂದು ಒಂದು ಚೋಟಿಂದ ಮೂರಂಗ್ಲ ನಾಲ್ಕಂಗ್ಲ ಬಿಡ್ತೀವಿ ಸರ್. ಒಂದು ಸಸಿನ ಒಂದು ಚೋಟಿಂದ ನಾಲ್ಕಂಗ್ಲ ಮೂರಂಗ್ಲ ಸಸಿ ಒಂದು ಅಂತರದಿಂದ ಒಂದು ಅಂತರಕ್ಕೆ ಬಿಟ್ಟು ಎಲ್ಲ ನಾಟಿ ಮಾಡ್ದಂಗೆ ಬಿಟ್ಟಿರ್ತೀವಿ ಸರ್. ಕಟಾವು ಮಾಡಬೇಕು ಅನ್ನೋದು ಯಾವಾಗ ಹೇಗನ್ಸುತ್ತೆ ತಮಗೆ? ಯಾವ ಸಮಯದಲ್ಲಿ ಇದು ಈಗ ಪರಿಪೂರ್ಣವಾಗಿ ಬೀಟ್ರೂಟ್ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ತಮಗೆ? ಸರ್ ಅದು ಗೆಡ್ಡೆ ದಪ್ಪ ಆಗುತ್ತೆ, ಇನ್ನು ಓವರ್ ಸೈಜ್ ಆಗುತ್ತೆ ಇದನ್ನ ಬಿಟ್ರೆ ಅಂತೇಳಿ ನಾವೇ ಮಾಡ್ತೀವಿ, ಒಂದು ಒಂದು ಹಂತದಲ್ಲಿ ಇದ್ದಾಗ ಆ ಎಲೆ ನೋಡ್ಕೊಂತೀವಿ. ಎಲೆ ನೋಡ್ಕೊಂಡು ಎಲೆ ಚೆನ್ನಾಗಿ ಇದ್ರೆ ಇನ್ನೊಂದು ಸ್ವಲ್ಪ ದಿವಸ ಬಿಡ್ತೀವಿ. ಎಲೆ ಅಡಿ ಎಲೆಗಳು ಹಣ್ಣಾಗಿ ಒಣಗ್ತಾ ಬಂದಾಗ ಅದನ್ನ ನಾವು ಕಟಾವಿಗೆ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ, ಅದನ್ನ ಕೇಳ್ತೀವಿ ಸರ್. ಎರಡೂವರೆ ತಿಂಗಳಿಂದ ಮೂರು ತಿಂಗಳಿಗೆ ಕಟಾವೇ ಅದು. ಜಾಸ್ತಿ ದಿವಸ ಬಿಟ್ಟಾಗ ಅದು ಕಲ್ಲರು ಫೇಡ್ ಆಗುತ್ತೆ, ಆ ಕಲ್ಲರ್ ಫೇಡ್ ಆಗೋದು ಬೇಡ ಅಂತೇಳಿ ನಾವೇ ಮಾಡ್ತೀವಿ, ಅದು ಚೆನ್ನಾಗಿದ್ದಂಗೆ ಕಿತ್ಬಿಡ್ತೀವಿ. ಆದ್ರೆ ಅದೇನು ಹಾಳಾಗಲ್ಲ, ಮನೇಲಿಟ್ಟು ರೇಟ್ ಬಂದಾಗ ಕೊಡ್ಬೋದು ನೀವು ಕಟಾವ್ ಮಾಡಿದಾಗ? ಹಂಗೇನಾಗಲ್ಲ, ಅದು ಜಮೀನಲ್ಲಿ ಇದ್ರು ಕಲ್ಲರ್ ಫೇಡ್ ಆಗುತ್ತೆ. ಆಮೇಲೆ ಇದು ಈ ಅಡಿಯಿಂದ ಕರಗತ್ತಾ ಬರುತ್ತೆ ಸರ್, ಅದು ಜಾಸ್ತಿ ಟೈಮ್ ಆದಷ್ಟು ಅಡಿಯಿಂದ ಕರಗ್ತಾ ಬರುತ್ತೆ. ಅದರಿಂದ ಅದು ಟೈಮ್ಸ್ ಏನಿದೆ ಆ ಟೈಮಲ್ಲಿ ಕಿತ್ತಾಕ್ಬೇಕು, ಅದು ಇಡ ಪದಾರ್ಥನ ಅಲ್ಲ, ಅದು ಕರಗುತ್ತೆ. ಕೆಲವರು ಸ್ಟೋರೇಜ್ ಮಾಡ್ತಾರೆ, ಅದು ತರಕಾರಿ ಎಲ್ಲ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್, ಅದು ಹಂಗೆಲ್ಲ ಮಾಡೋಕ್ಕಾಗಲ್ಲ. ತರಕಾರಿ ಯಾವುದನ್ನೇ ಆ ಥರ ಇಡೋಕ್ಕಾಗಲ್ಲ, ಇಟ್ಟರೆ ಒಂದು ವಾರ ಇಡ್ಬೋದು. ಅದು ಮನೆ ತರಕಾರಿ ಮನೇಲಿ ತಂದು ಅದು ಹೆಚ್ಚೆತ್ವಾಗಿ ಜಾಸ್ತಿ ತಂದು ಇಟ್ಟು ಮಾರೋದಕ್ಕಾಗಲ್ಲ, ಮಾರೋದಕ್ಕಾಗಲ್ಲ, ಬತ್ತುತ್ತೆ ಕರಗುತ್ತೆ. ಎಷ್ಟು ದಿನದ ಬೆಳೆ ಇದು? 3 ತಿಂಗಳು ಬೆಳೆ. ಆ 3 ತಿಂಗಳಲ್ಲಿ ಯಾವ್ಯಾವ ರೋಗಗಳು ಈ ಒಂದು ಬೀಟ್ರೋಟಿಗೆ ಬರುತ್ತವೆ? ಸರ್, ಫಸ್ಟು ಎಲೆ ಎಲ್ಲ ತೂತ ಬೀಳುತ್ತೆ. ಅದಕ್ಕೆ ಫಸ್ಟಿಗೆ ಮಿರ್ಚೆ ಹೊಡೆಯೋದು ಅಂತ ಇರುತ್ತೆ ಹುಳ. ಭೂಮಿಲಿ ನಾವು ಹುಟ್ಟುತ್ತಾ ಇರ್ಬೇಕಾರೆ ಎರಡೇ ಎಳೆಯಲ್ಲೇ ಮೂರಲ್ಲೇ ಕೊಂಬಲಿರುತ್ತೆ. ಆವಾಗ ಏನಾಗುತ್ತೆ, ಮಿರ್ಚಿ ಹೊಡೆಯುತ್ತೆ ಹುಳ ಭೂಮಿಲಿ. ಆವಾಗ ಏನ್ ಮಾಡ್ತೀವಿ, ಒಂದು ಸ್ಪ್ರೇ ಸಿಂಪಡಿಸ್ತೀವಿ. ಆವಾಗ ಏನ್ ಮಾಡುತ್ತೆ, ಅದು ಹುಳದಿಂದ ಬಚಾವಾಗಿ ಮೇಲೆ ಎರಡೆಲೆಲ್ಲಿದ್ದು 4 ಎಲೆಗೆ ಬರುತ್ತೆ. 4 ಎಲೆಗೆ ಬಂದ್ಮೇಲೆ ಅದು ಎದರಲ್ಲ ಸರ್, ಅದು ಆ ಹುಳಕ್ಕೆ ಎದರಲ್ಲ. ಆಮೇಲೆ ಏನ್ ಮಾಡ್ತೀವಿ, ಪೌಡ್ರು ಒಂದು ಟಾನಿಕು ಹುಳದ ಔಷಧಿ ಹಾಕೊಂಡು ಒಂದು 20 ದಿವಸಕ್ಕೆ ಅಲ್ಲ 1 ತಿಂಗಳಿಗೆ ಹೊಡಿತೀವಿ ಸರ್. 1 ತಿಂಗಳಿಗೆ ಹೊಡೆದಾಗ ಅದು ಫುಲ್ಲು ನೆಲನೆಲ್ಲ ಮುಚ್ಕೊಳುತ್ತೆ. ಅವಾಗ ಕಳೆ ಕೀಳಬೇಕಾಗುತ್ತೆ. ಕಳೆ ಕಿತ್ಬಿಟ್ಟು ಅಲ್ಲಿಗೆ ಒಂದು ಫ್ರೇ ಹುಳದ ಫ್ರೇ ಹೊಡೆದು ಇದಾದಾಗ ಅದು ಎಲೆ ಚೆನ್ನಾಗಿ ಬಂದು ಭೂಮಿ ಎಲ್ಲ ಹರಡ್ಕೊಳುತ್ತೆ ಸರ್. ಆಮೇಲೆ ಇನ್ನೊಂದು ಫ್ರೇ ಕೊಟ್ಟರೆ ಅದು ಗೆಡ್ಡೆ ಕಟಾವಿ ಬರುತ್ತೆ. 2 ಫ್ರೇ 3 ಫ್ರೇ ಒಳಗೆ ಅದು ಬರುತ್ತೆ. ಬರ್ತಕ್ಕಂಥದ್ದು ಒಂದೇ ರೋಗ ಅದು ಹುಳದ ರೋಗ. ಎಲೆನೆಲ್ಲ ಚಿಕ್ಕಿ ಮಾಡುತ್ತೆ ಅದು. ಅದಕ್ಕೆ ಔಷಧಿ ಹೊಡ್ಕೊಂಡ್ರೆ ಮುಂಜಾಗ್ರತೆ ಕ್ರಮವಾಗಿ ಏನು ಮಾಡಲ್ಲ ತಾವು? ಮುಂಜಾಗ್ರತೆ ಕ್ರಮವಾಗಿ ಏನು ಮಾಡಲ್ಲ ಸರ್. ಫಸ್ಟ್ ಭೂಮಿನೆಲ್ಲ ಅದ ಮಾಡ್ಕೊಂತೀವಿ. ಅದ ಮಾಡ್ಕೊಂಡು ಮಳೆ ವಾತಾವರಣ ನೋಡ್ಕೊಂಡು ಭೂಮಿಯೊಳಗೆ ಬೀಜನ ಮಿಕ್ಸ್ ಮಾಡಿ ಹಾಕ್ತೀವಿ ಸರ್. ಮುಂಜಾಗ್ರತೆ ಕ್ರಮ ಏನಿಲ್ಲ. ಅದು ಬಂದ್ಮೇಲೆ ತಾವು ಹಾಕೋದೆ? ಬಂದ್ಮೇಲೆ ಅದು ನಮಗೆ ಗೊತ್ತಾಗಲ್ವಲ್ಲ. ಬಂದ್ಮೇಲೆ ನಾವು ಅದನ್ನ ನೋಡಿ ಸಿಂಪಡಣೆ ಮಾಡೋದು. ಮೆಣಸಿನ್ಕಾಯಿ ಕೂಡ ಬೆಳಿತೀನಿ ಅಂತ ಹೇಳಿದ್ರೆ ಯಾವ ಮೆಣಸಿನ್ಕಾಯಿ ಹಾಕಿದ್ರ? ನಾವು ಈ ವರ್ಷ ಬಜ್ಜಿ ಮಾಡಿದ್ವಿ. ಬಜ್ಜಿ ಮಾಡಿದ್ವು, ಅದು ಒಳ್ಳೆ ಬೆಳೆ ಬಂತು, ಚೆನ್ನಾಗಿ ಇಳುವರಿನೂ ಬಂತು. ಆದ್ರೆ ಮಳೆ ಬಂದು ಒಳ್ಳೆ ಕಟಾವು ಮಾಡ್ತಾ ಇದೀವಿ. ಆ ಟೈಮಲ್ಲಿ ಮಳೆ ಬಂದು ಎಲ್ಲ ಬೆಳೆ ಇಳಿದೋಯ್ತು ಸರ್. ಭೂಮಿಗೆ ಹೆವಿ ಮಳೆ ಬಂತಲ್ಲ, ಆ ಮಳೆಗೆ ಗಿಡಗಳು ಬೇರು ತಂತ್ರ ಬೇರು ಅದು ನಿಲ್ಲಿಲ್ಲ. ಆ ಮಳೆಗೆ ಎಲ್ಲ ನಮ್ಮ ಫಸಲನೇ ಹೋಯ್ತು. ನೀರ್ ನಿಂತು ಹೆವಿ ಮಳೆ ಆಯ್ತು. ಅದು ತಡೆಯಂತ ಪೈರಲ್ಲ. ಅಂದ್ರೆ ಒಳ್ಳೆ ಬೆಳೆನೂ ಬಂದಿತ್ತು, ಚೆನ್ನಾಗಿ ಇಳುವರಿನೂ ಚೆನ್ನಾಗಿತ್ತು, ರೇಟು ಇತ್ತು. ಆದ್ರೆ ನಮ್ ಕೈಗೆ ಬರಬತ್ತಿಗೆ ಫಸಲು ಮಳೆ ಬಂದು ಹಾಳಾಯ್ತು. ಎಷ್ಟು ಹಾಕಿದ್ರಿ? ನಾವು ಒಂದು 1/2 ಎಕರೆಗೆ ಹಾಕಿದ್ವಿ. ಒಂದು 30,000 ರೂಪಾಯಿ ಖರ್ಚು ಮಾಡಿದ್ದು ಸರ್. ಒಂದು 50,000 ರೂಪಾಯಿ ಆಯ್ತು ಅಷ್ಟೇ. ಅದು ಇನ್ನೂ 30 ಅಲ್ಲ 50 ಅಲ್ಲ, ಒಂದು 80,000 ರೂಪಾಯಿ ದುಡ್ಡಾಗೋದು. ಮಳೆ ಬಂದು ಹೋಯ್ತು. ಎಷ್ಟು ಸಸಿ ಹಾಕಿದ್ರಿ? ನಾವು 4,000 ಸಸಿ ನೆಟ್ಟಿದ್ವಿ. 4,000 ಸಸಿಗೆ ಒಂದು ಸಸಿಗೆ 2 ರೂಪಾಯಿ ಹಂಗೆ 4,000 8,000 ರೂಪಾಯಿ. ಮತ್ತೆ ನಾಟಿ ಮಾಡಿದ್ದು ಔಷಧಿ ಗೊಬ್ಬರ ಅಂತೇಳಿ ಒಂದು 20,000 ರೂಪಾಯಿ ಖರ್ಚು ಮಾಡಿದ್ವಿ ಸರ್. ಅಂದ್ರೆ ಸಸಿನ ಫಾರಮಿಗೆ ಕೊಟ್ಟಿದ್ರ? ಫಾರಮಿಗೆ ಕೊಟ್ಟಿದ್ವಿ. ಫಾರಮ್ ನರ್ಸರಿ ಈಗೆಲ್ಲ ನಾವು ಯಾವುದೇ ಸಸಿ ತರದಾರು ನರ್ಸರಿನೇ. ನರ್ಸರಿಲಿ ಸಸಿ ತಗೊಬಂದು ಮಾಡಿ ನೋಟಿ ನಾಟಿ ಮಾಡ್ತೀವಿ. ನಾಟಿ ಮಾಡಿ ಅದನ್ನ ಒಂದು 15 ದಿನ ಸಾಕು ಅದು ಭೂಮಿಗೆ ಇದು ತಗೊಳ ತನಕ ಬಿಟ್ಟು ಆಮೇಲೆ ಅದನ್ನ ಕಳೆ ತೆಗಿಯೋದನ್ನ ಮಾಡಿಬಿಟ್ಟು ಕಳೆ ತೆಗ್ದು ಆಮೇಲೆ ಔಷಧಿ ಹೊಡಿಯೋದು. ಆಮೇಲೆ ಅದು ಒಂದು ಸ್ವಲ್ಪ ಗೂಗು ಗಿಡದಂಗೆ ಆದಮೇಲೆ ಅದಕ್ಕೆ ಮಣ್ಣು ಹೊಡಿತೀವಿ. ಮಣ್ಣು ಹೊಡೆದು ಮಳೆ ಅದಕ್ಕೆ ಬರುತ್ತೆ ಸರ್. ಮಳೆ ಅದಕ್ಕೆ ಬಂದಮೇಲೆ ಅದಕ್ಕೆ ಔಷಧಿ ಹೊಡಿಯೋದು. ಮತ್ತೇನು ಚೆನ್ನಾಗಿ ಇಳುವರಿ ಬರುತ್ತೆ, ಚೆನ್ನಾಗಿ ಬಿಡುತ್ತೆ ಗಿಡ. ಅದು ಒಳ್ಳೆ ಬೆಳೆನೇ, ಈಜಿ ಬೆಳೆ. ಆದರೆ ಮಳೆ ಬಂದು ಹಾಳಾಗಿತ್ತು ಸರ್. ಅದು ಎಷ್ಟು ಇಳುವರಿ ಬರುತ್ತೆ ಸರ್? ಅದು 1/2 ಎಕರೆಗೆ ಕಮ್ಮಿ ಅಂತಂದ್ರೆ ಒಂದು 80 ಕ್ವಿಂಟಲ್ ಆಗುತ್ತೆ ಸರ್. 1/2 ಎಕರೆಗೆ 80 ಕ್ವಿಂಟಲ್ 8 ಟನ್ ಆಗುತ್ತೆ. ಒಳ್ಳೆ ಇಳುವರಿ ಅದು, ಇಳುವರಿ ಚೆನ್ನಾಗಿ ಬರುತ್ತೆ. ಮತ್ತೆ ಬೆಲೆ ಸಿಕ್ಕಿದ್ರೆ ಒಳ್ಳೆ ದುಡ್ಡಾಗುತ್ತೆ. ಬೆಲೆ ಸಿಗಲ್ಲ ಸರ್. ಒಂದೊಂದು ಟೈಮಲ್ಲಿ 10 ರೂಪಾಯಿ 15 ರೂಪಾಯಿ 20 ರೂಪಾಯಿ ಸಿಗುತ್ತೆ. ಅದಕ್ಕೆ ಹೆಚ್ಚು ಕಡಿಮೆ 30 ರೂಪಾಯಿ ಬೆಲೆ ಸಿಕ್ಕಿದ್ರೆ, 25 ರಿಂದ 30 ಸಿಕ್ಕಿದ್ರೆ ಸಾಕು ಸರ್. ಒಳ್ಳೆ ಆದಾಯ. ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡಿದ್ರಿ ಅದನ್ನ? ಮಾರ್ಕೆಟ್ ನಾವು ಇಲ್ಲಿ APMC ಮಾರ್ಕೆಟಿಗೆ ತಗೊಂಡೋಗ್ತೀವಿ. ಕಮಿಷನ್ ಮಂಡಿಗೆ ಬಿಡ್ತೀವಿ. ಅವರು ಮಂಡಿಲಿ ಮಾರ್ಕೊಡ್ತಾರೆ, ಕಮಿಷನ್ ಮುಡ್ಕೊಂಡು ಮಾರ್ಕೊಡ್ತಾರೆ ಸರ್. ಕೆಜಿಗೆ 2 ರೂಪಾಯಿ ಕಮಿಷನ್ ಅಂತ ಅಂತಾರೆ. 1 ರೂಪಾಯಿ 2 ರೂಪಾಯಿ ಆ ಕಮಿಷನ್ ಮುಡ್ಕೊಂಡು ನಮಗೆ ಲೆಕ್ಕ ಮಾಡಿಕೊಡ್ತಾರೆ. 25 ರೂಪಾಯಿ ಮಾರಿದ್ರೆ 23 ರೂಪಾಯಿ ಹಾಕ್ಕೊಡ್ತಾರೆ. 30 ರೂಪಾಯಿ ಮಾರಿದ್ರೆ 32 ರೂಪಾಯಿ ಮಾರಿದ್ರೆ 30 ರೂಪಾಯಿ ಹಾಕ್ಕೊಡ್ತಾರೆ. ಕಮಿಷನ್ ಮುಡ್ಕೊಂಡು ನಮಗೆ ಮಾರ್ಕೊಡ್ತಾರೆ. ಒಟ್ಟಲ್ಲಿ ನೀವು ಹಾಕಿದ್ದು ಬಂಡವಾಳ ಬರುತ್ತೆ? ಹಾಕಿದ ಬಂಡವಾಳ ಮೋಸ ಇಲ್ಲ, ಬರುತ್ತೆ. ಅದೇ ಬಾಧೆ ಪ್ರಯೋಜನ ಆಯ್ತು ಹಾಕಿದ ಬಂಡವಾಳ ತಣ್ಣೋದಕ್ಕೆ. ಲಾಭ ಬೇಕು. ಅದು ಇಷ್ಟೆಲ್ಲ ಖರ್ಚು ಮಾಡಿ ಒಂದು 6 ತಿಂಗಳು ಗುದ್ದಾಡಿ ಇದು ಮಾಡಿದಕ್ಕೆ ಲಾಭ ಬೇಕಲ್ಲ. ಆದ್ರೆ ಈ ವರ್ಷ ಮಳೆ ಬಂದು ಲಾಸ್ ಆಗಿದೆ. ಅಂದ್ರೆ ತಾವು ಇಲ್ಲಿಗೆ ಬಂದು ಕೊಡ್ತಾರಲ್ಲ, ಅವ್ರಿಗೆ ಕೊಡ್ಬೋದಾಗಿತ್ತು ಅಲ್ಲಿಗೆ ಹೋಗೋದಕ್ಕಿಂತ ಸರ್? ಅವರು ಕೆಲವೊಂದು ಐಟಮ್ಗಳು ಇಲ್ಲಿ ಬಂದು ತಗೊಂತಾರೆ, ಎಲ್ಲಾ ಐಟಮ್ ತಗೊಳಲ್ಲ ಸರ್. ಹಂಗಾಗಿ ನಾವು ಮಾರ್ಕೆಟಿಂಗೇ ಹೋಗ್ಬೇಕು. ನೀವು ಈ ಮೆಣಸಿನ್ಕಾಯಿನ ಬಜ್ಜಿ ಮೆಣಸಿನ್ಕಾಯಿನೇ ಯಾಕೆ ಬೆಳೆದ್ರಿ, ಬೇರೆ ಬೆಳಿಬಹುದಾಗಿತ್ತು ಸರ್. ಅದು ಬೇರೆ ಮೆಣಸಿನ್ಕಾಯಿ ಅಲ್ಲವ, ಕಟಾವು ಮಾಡ್ಬೇಕಾದ್ರೆ ಇದು ಬಿಡಿಸೋದಕ್ಕೆ ಆಳು ಜನ ಸಿಗಲ್ಲ, ಇದು ದಪ್ಪಕಾಯಿ. ನಾವು ಮನೆಯೇ ಹೋದ್ರು ಕಡಿಮೆ ಜನದಲ್ಲಿ ಜಾಸ್ತಿ ಕುಯ್ಬೋದು, ಅದರಿಂದ ನಾವು ಬಜ್ಜಿ ಮೆಣಸಿನ್ಕಾಯಿ ಮಾಡ್ತೀವಿ. ಅದೆಲ್ಲ ಎಷ್ಟೆಷ್ಟು ಅಂತರದಲ್ಲಿ ಇಟ್ರಿ ಸರ್? ಅದು ಒಂದು ಒಂದೂವರೆ ಅಡಿ ಒಂದು ಸಸಿ, ಎರಡೂವರೆ ಅಡಿ ದಾಯ ಮಾಡಿಬಿಟ್ಟು ಎರಡೂವರೆ ಅಡಿ ಸಾಲು ಹೊಡೆದು ಒಂದೂವರೆ ಅಡಿಯಿಂದ ಒಂದೂವರೆ ಅಡಿಗೆ ಒಂದು ಸಸಿ ನೋಡ್ಬಿಟ್ಟು ಅದನ್ನ ದಾಯ ಮಾಡಿ ನೋಡ್ತೀವಿ ಸರ್. ಅದಕ್ಕೆ ಒಂದು 20 ದಿವಸ ಹೋದ್ಮೇಲೆ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಕಳೆ ಕಿತ್ಕೊಂಡು ಅದನ್ನ ಇದು ಕಳೆನೆಲ್ಲ ನೀಟ್ ಮಾಡ್ಕೊಂಡು ಅದಕ್ಕೆ ಉದಿ ಅಂತ ಮಾಡ್ತಾರೆ ಸಾಲಿಗೆ, ಆ ಉದಿ ಮಾಡಿಬಿಟ್ಟು ಅದ್ರ ಮಧ್ಯೆ ಗೊಬ್ಬರ ಹಾಕೊಂಡು ಬೆಳೆ ಬೆಳೆಯೋದು ಸರ್. ಫಸಲು ಯಾವಾಗ ಪ್ರಾರಂಭ ಆಗುತ್ತೆ, ಎಷ್ಟು ದಿನ ನಂತರ ಸ್ಟಾರ್ಟ್ ಆಗುತ್ತೆ? ಅದು ಫಸಲು ಒಂದೂವರೆ ತಿಂಗಳಿಂದ ಎರಡು ತಿಂಗಳು ಬೇಕು ಸರ್. ಒಂದೂವರೆ ತಿಂಗಳಿಗೆ ಮೊಗ್ಗು ಈಚು ಆಗುತ್ತೆ, ಎರಡು ತಿಂಗಳತ್ತಿಗೆ ಫಸಲು ಬಿಡುತ್ತೆ. ಫಸಲು ಯಾವುದು ಫಸ್ಟ್ ದೊಡ್ಡದಿರುತ್ತೆ ಅದನ್ನು ಕಟಾವು ಮಾಡ್ಕೊಂತ ಹೋಗ್ತೀವಿ. ಫಸ್ಟ್ ಬಿಟ್ಟಿದ್ದು ಫಸ್ಟ್ ಕುಯ್ತೀವಿ, ಸೆಕೆಂಡು ಇಂದ ಬಿಟ್ಟಿದ್ದು ಇಂದ ಅದನ್ನ ನೆಕ್ಸ್ಟ್ ಕುಯ್ತೀವಿ, ಹಂಗೆ ಅಂತರ್ವಾಗಿ ಕುಯ್ತೀವಿ ಸರ್. ಅಂದ್ರೆ ಈ ಮೊಗ್ಗು ಈಚು ಬರೋ ಸಮಯದಲ್ಲಿ ರೋಗಗಳ ಬಾಧೆಯನ್ನು ಕಂಡು ಬರುತ್ತೆ, ಅವಾಗೆಲ್ಲ ಯಾವ ತರ ಮಾಡ್ತೀರ? ಔಷಧಿ ಹೊಡಿತೀವಿ ಸರ್, ಸ್ಪ್ರೇ ಹೊಡಿತಾ ಇರ್ತೀವಿ, ಒಂದೆರಡು ಸ್ಪ್ರೇ ಮೂರು ಸ್ಪ್ರೇ ಹೊಡಿತಾ ಇರ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ಇಂದಲೂ ಹೊಡಿತಾ ಇರಬೇಕು ಔಷಧಿ. ಅದೇ ಔಷಧಿನ ಜಾಸ್ತಿ ತಣುತ್ತೆ ಸರ್, ಅದರಿಂದ ಖರ್ಚು ಜಾಸ್ತಿ. ಅದು ಈ ಫಸ್ಟ್ ಮುದ್ರ ರೋಗ ಅಂತ ಬರುತ್ತೆ, ಆ ಮುದ್ರ ರೋಗ ಬಿದ್ದಾಗ ಗಿಡನೇ ಡೆವಲಪ್ಮೆಂಟ್ ಆಗಲ್ಲ, ಅವಾಗ ಒಂದು ಔಷಧಿ ಹೊಡಿಬೇಕು, ಮತ್ ನೆಕ್ಸ್ಟ್ ಗಿಡ ಬೆಳವಣಿಗೆ ಹೊಡಿಬೇಕು. ಭಾರಿ ಔಷಧಿ ತಣುತ್ತೆ ಸರ್, ಅದು ಔಷಧಿ ತಣುತ್ತೆ, ಗೊಬ್ಬರ ತಣುತ್ತೆ, ಹಂಗಾಗಿ ಖರ್ಚು ಜಾಸ್ತಿ. ಅದು ಸೊಸಿಗೆ ಒಂದು ಸೊಸಿಗೆ 2 ರೂಪಾಯಿ ಸೊಸಿ, ಅದರಿಂದ ಅದು ಖರ್ಚು ಜಾಸ್ತಿ ಬರುತ್ತೆ. ಅಂದರೆ ಬೆಲೆ ಸಿಕ್ಕಿದ್ರೆ ಪರವಾಗಿಲ್ಲ, ಬೆಲೆ ಸಿಕ್ಕಲಿಲ್ಲ ಅಂದರೆ ನಮಗೆ ಖರ್ಚು ಮಾಡಿದ ದುಡ್ಡು ಸಿಗುತ್ತೆ ಅಷ್ಟೇ. ಗಿಡದ ನಿರ್ವಹಣೆಯಲ್ಲಿ ಯಾವ ಥರ ಮಾಡ್ತಿರೋದು? ಗಿಡದ ನಿರ್ವಹಣೆ ಅಂದರೆ ಸರ್, ಅದು ಅಂತರ ಮಾಡಿರ್ತೀವಲ್ಲ ನಾವು, ಅಂತರದಲ್ಲಿ ನಾವು ಒಂದು ಇದು ಎತ್ತುಗಳಲ್ಲಿ ಕಳೆ ತೆಗೆದುಬಿಟ್ಟು ಆ ಎತ್ತುಗಳಲ್ಲೇ ದಿಂಡು ಮಾಡಿ ಕೈ ಬಿಟ್ಬಿಡ್ತೀವಿ. ಆಮೇಲೆ ಅದು ಗಿಡ ದೊಡ್ಡವಾದಾಗ ಅದು ಭೂಮಿ ಒಳಗೆ ಎತ್ತುಗಳು ಇಳಿಸೋಕ್ಕಾಗಲ್ಲ, ಆವಾಗ ಏನು ಮಾಡ್ತೀವಿ ನಾವು ಗುದ್ದಲಿಲಿ ಎರೆದ್ಬಿಟ್ಟು ಮಣ್ಣು ಕೊಟ್ಕೊಂಡ್ಬಿಟ್ಟು ಕೈ ಬಿಟ್ಬಿಡ್ತೀವಿ. ಅಂದ್ರೆ ಕೈ ಗೊಬ್ಬರ ಏನು ಹಾಕಲ್ಲ? ಕೈ ಗೊಬ್ಬರ ಹಾಕ್ತಿವಿ, ಗೌರ್ಮೆಂಟ್ ಗೊಬ್ಬರ ಹಾಕ್ತಿವಿ. ಫಸ್ಟ್ ನಾಟಿ ಮಾಡ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಆಮೇಲೆ ನಾವು ಅದು ನೊಟ್ಟು ಒಂದು 20-25 ದಿನಕ್ಕೊಂದ್ಸಲಿ ಕೈ ಗೊಬ್ಬರ ಹಾಕ್ತಿವಿ, ಈ ಗೌರ್ಮೆಂಟ್ ಗೊಬ್ಬರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಒಂದು ತಿಂಗಳಿಗೆ ಇನ್ನೊಂದು ಅಂತವಾಗಿ ಗಿಡ ದೊಡ್ಡವಾಗ್ತಾ ಆಗ್ತಾ ಗೊಬ್ಬರದ ಪ್ರಮಾಣ ಆಗ್ತಾ ಬರ್ತೀವಿ. ಅದೇನು ಹೂವಿಗೆ ಬರುತ್ತೆ ಈಚೆ ಬರುತ್ತೆ ಅಷ್ಟ ಅಲ್ಲಿ ತನಕ ನಾವು ನಿರ್ವಹಣೆ ಮಾಡಲೇಬೇಕು ಸರ್. ಔಷಧಿ ಗೊಬ್ಬರ ಇದನ್ನೆಲ್ಲ ನಿರ್ವಹಣೆ ಮಾಡಬೇಕು. ಅದೇನು ನಮಗೆ ಫಸಲು ಕೈಗೆ ಬರುತ್ತೆ ಆ ಟೈಮಲ್ಲಿ ನಾವು ನಿಲ್ಲಿಸೋದು. ಕೆಲಸ ಮಾಡಕ್ ಜನ ಸಿಗೋದೇ ಇಲ್ಲ, ಹೆಂಗ್ ಮಾಡ್ತೀರ? ಹೌದು ಸರ್, ಅದರಿಂದ ನಾವು ಈಗ ಕಾರ್ಮಿಕರು ಸಿಕ್ಕಲ್ಲ ಅಂತಾನೆ ಸಣ್ಣ ಮೆಣಸಿನ ಗಿಡ ಬೆಳೀತಾ ಇದ್ವಿ ಮದ್ದು. ಈಗ ಸಣ್ಣ ಮೆಣಸಿನ ಗಿಡ ಬಿಟ್ಟು ಈಗ ದಪ್ಪ ಮೆಣಸಿನ ಗಿಡ ಮಾಡ್ಕೊಂಡಿದ್ವಿ. ಅದು ದಪ್ಪ ಮೆಣಸಿನ ಗಿಡ ಆದ್ರೆ ಸ್ವಲ್ಪ ಜನ ಇದ್ರೆ ನಾವು ಹೋಗಿ ಕುಯ್ಕೊಂಬರ್ತೀವಿ. ಹಂಗಾಗಿ ಇಲ್ಲ ಅಂತಂದ್ರೆ ಕಾರ್ಮಿಕರು ಸಿಗೋದ್ರಿಂದ ಮೆಣಸಿನ್ಕಾಯಿ ಕುಯ್ದಲ್ಲೇ ಕೆಲವರು ಹಂಗೆ ಕೊಳ್ತಾ ಹೋಗ್ಬಿಟ್ಟಿದ್ರೆ ಹಣ್ಣಾಗಿದ್ದಾವೆ. ಅದರಿಂದ ನಾವು ಆ ಮೆಣಸಿನ ಗಿಡ ಮಾಡೋದನ್ನೇ ಬಿಟ್ಟು ಈಗ ಬಜ್ಜಿ ಮೆಣಸಿನ ಗಿಡ ಬೆಳೆಯೋದಕ್ಕೆ ಇದು ಮಾಡ್ತಾ ಇದ್ದೀವಿ ಸರ್. ಒಟ್ಟಲ್ಲಿ ಇಷ್ಟೆಲ್ಲ ಬೆಳೆದಿದ್ದೀರ, ಬೇರೆ ಉಳಿದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ತಾವು ಕೃಷಿ ಬಗ್ಗೆ? ಸರ್, ನಾವು ಈಗ ಕೃಷಿ ಬಗ್ಗೆ ಹೇಳಬೇಕು ಅಂತಂದರೆ ಈ ತರಕಾರಿ ಬೆಳೆ ಇದು 3 ತಿಂಗಳು ಬೆಳೆ ಆದ್ರೂ ಇದು ನಮಗೆ ರೇಟ್ ಸಿಕ್ಕಿದ್ರೆ ಮಾತ್ರ ದುಡ್ಡಾಗುತ್ತೆ, ಇಲ್ಲ ಅಂತಂದ್ರೆ ದುಡ್ಡಾಗಲ್ಲ. ಅದರಿಂದ ನಾವು ಕೃಷಿ ಮಾಡೋರಿಗೆ ಏನು ಹೇಳ್ತೀವಿ ಸರ್, ನಾವು ಅಕ್ಕಪಕ್ಕದವರಿಗೆಲ್ಲ ತೋಟ ಮಾಡಿರಿ, ತೋಟದಲ್ಲಿ ನಿಮಗೆ ಆದಾಯ ಇದೆ, ಖರ್ಚು ಕಡಿಮೆ, ಅದರಿಂದ ತೋಟ ಮಾಡಿರಿ ಅಂತ ಹೇಳ್ತೀವಿ ಸರ್. ಅಂದ್ರೆ ತೋಟ ಹಿಂಗೆ ಇರಲ್ಲ, ರೇಟ್ ವೇರಿಯೇಷನ್ ಇರುತ್ತೆ. ತರಕಾರಿ ಬೆಳೆದ್ರೆ 3 ತಿಂಗಳಿಗೆ ತಗೋಬಹುದು ಸರ್. ಆದ್ರೂ ಇವತ್ತಿನ ಖರ್ಚಿಗೆ ತರಕಾರಿ ಪ್ರತಿಯೊಂದಕ್ಕೂ ರೇಟ್ ಸರ್. ಈಗ ಗೊಬ್ಬರ ತಣಕ್ಕೆ ಹೋದ್ರೆ ರೇಟ್ ಜಾಸ್ತಿ ಆಗಿದೆ, ಔಷಧಿ ತಣಕ್ಕೆ ಹೋದ್ರೆ ರೇಟ್ ಜಾಸ್ತಿ, ಮತ್ತೆ ಕಾರ್ಮಿಕರಿಗೆ ಕೂಲಿ ಜಾಸ್ತಿ, ಮತ್ತೆ ಈಗ ಏನೇ ಯಾವುದೇ ಒಂದು ಇದು ಮಾಡ್ಬೇಕಾದ್ರು ರೇಟ್ ಜಾಸ್ತಿ ಇರೋದ್ರಿಂದ ತರಕಾರಿ 3 ತಿಂಗಳಿಗೆ ಬಂದ್ರೂ ಇಳುವರಿ ಬರಲ್ಲ, ರೇಟ್ ಸಿಗುತ್ತೆ, ರೇಟ್ ಇರುತ್ತೆ ಇಳುವರಿ ಇರಲ್ಲ, ಹಂಗಾಗಿ ಲಾಸ್ ಬರುತ್ತೆ ಸರ್. ಅದರಿಂದ ನಾವು ತೋಟಗಾರಿಕೆ ಮಾಡ್ಕೊಂಡ್ರೆ ಅದು ವರ್ಷದ ಬೆಳೆ ಆದ್ರೂ ನಾವು ಖರ್ಚು ಕಮ್ಮಿ ಮಾಡಿರ್ತೀವಿ, ಅದು ಕೆಲಸ ಕಮ್ಮಿ. ಅದರಿಂದ ತೋಟಗಾರಿಕೆ ಮಾಡೋದು ಒಳ್ಳೇದು ಅಂತ ನಮ್ಮ ಅನಿಸಿಕೆ ನಮ್ಮ ಇದ್ರು ಸರ್. ಹಂಗಾಗಿ ನಾವೀಗ ಇರೋ ಈಗ ಖುಷ್ಕಿ ಜಮೀನಿಗೆಲ್ಲ ನಾವು ತೋಟಗಾರಿಕೆನೆ ಮಾಡ್ಕೊಂಡಿದ್ವಿ ಸರ್. ಏನು ತರಿ ಜಮೀನಿಗೆಲ್ಲ ಇದು ಮಾಡ್ಕೊಂಡಿದ್ವಿ, ಖುಷ್ಕಿ ಮಾತ್ರ ಬಿಟ್ಕೊಂಡಿದ್ವಿ, ಇನ್ನು ತರಿ ಜಮೀನಿಗೆಲ್ಲ ನಾವು ತೋಟಗಾರಿಕೆ ಮಾಡ್ಕೊಂಡಿದ್ವಿ ಸರ್. ಒಟ್ಟಲ್ಲಿ ಕೃಷಿ ಮಾಡಿ ಚೆನ್ನಾಗಿರ್ಬೋದು. ಕೃಷಿ ಮಾಡಿ ಚೆನ್ನಾಗಿರ್ಬೋದು ಅಂದರೆ ನಾವು ಮಾಡಿದಂಥ ಇದಕ್ಕೆ ಬೆಲೆ ಸಿಗಬೇಕು ಸರ್. ಬೆಲೆ ಸಿಕ್ಕಿದ್ರೆ ಕೃಷಿಗೆ ಹಿಂದೆ ಯಾವುದೂ ಇಲ್ಲ. ಈಗ ಅಡಿಕೆ ಮಾಡಿದೀವಿ, ಚೆನ್ನಾಗಿದೆ. ಈಗ ಅಡಿಕೆ ಇಲ್ಲ ಅಂದಿದ್ರೆ ನಮಗೆ ಈ ವರ್ಷ ನಾವು ಕೃಷಿ ಜಮೀನು ಮಾಡಿ ನಾವು ಏನು ಪ್ರಯೋಜನ ಇಲ್ಲ ಅನ್ನಂಗಾಗೋದು. ಈಗ ಅಡಿಕೆ ಇರೋದ್ರಿಂದ ನಮಗೆ ಅಡಿಕೆಯಲ್ಲಿ ಒಂದು ಸ್ವಲ್ಪ ಒಂದು 2 ಲಕ್ಷ ರೂಪಾಯಿ ದುಡ್ಡಾಗುತ್ತೆ, ಅದರಿಂದ ನಾವು ಜೀವನ ಮಾಡೋಕ್ಕೆ ತೊಂದರೆ ಇಲ್ಲ. ಒಳ್ಳೇದು ನಟರಾಜ್ ಅವರೇ, ತಮ್ಮ ಒಂದು ಅನುಭವನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ರೆ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮೆಣಸಿನಕಾಯಿ, ಬೀಟ್ರೂಟ್ ಮತ್ತು ಅಡಿಕೆ ಕೃಷಿ ಅನುಭವ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕರ್ತಿಕೆರೆ ಗ್ರಾಮದ ನಟರಾಜ್ ಕೆಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಪರಿಸರ ಗೀತೆಗಳು. ಐ ಸುಳ್ಳಿ ನನಗೆ